ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಇಲ್ಲೇ ಪಡ್ಕೊಂಡ್ರು. 2021 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಚರ್ಮರೋಗ ವಿಭಾಗಕ್ಕೆ ಸೇರಿದ್ದು ಕಳೆದ 1 ವರ್ಷಗಳಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸೌಮೇಶ್ ಶ್ರೀಕೃಷ್ಣ ಅವರು, ನಿಮಗೆ ಮೊದಲಿಗೆ ಈ ಸರ್ಪ ಹುಣ್ಣು ಅಂದ್ರೆ ಏನು, ಬಂದಾಗ ಗಾಬರಿ ಆಗದ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಶ್ರೋತೃ ಬಾಂಧವರೇ. ಆಮೇಲೆ ನಿಮ್ಮ ಹತ್ತಿರ ಇರುವಂತಹ ಪ್ರಶ್ನೆಯನ್ನ ಕೇಳ್ರಿ, ಅದಕ್ಕೆ ಉತ್ತರ ಪಡ್ಕೊಳ್ರಿ. ಮೊದಲಿಗೆ ಈಗ ಡಾಕ್ಟರ್ ಸೌಮೇಶ್ ಶ್ರೀಕೃಷ್ಣ ಅವರ ಮಾತುಗಳನ್ನ ಕೇಳೋಣ ಸರ್ಪ ಸುತ್ತು ಈ ಬಗ್ಗೆ. ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಅಂದ ತಕ್ಷಣ ಅದು ಒಂದು ಸರ್ಪದೋಷದಿಂದ ಬರುವಂತ ಕಾಯಿಲೆ ಅಂತ ಬಹಳಷ್ಟು ಜನ ಅಂದ್ಕೊಳ್ಳುತ್ತಾರೆ. ಆದರೆ ಅದು ತಪ್ಪು. ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣನ್ನು ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹರ್ಪಿಸ್ ಜಾಸ್ಟರ್ ಅಥವಾ ಶಿಂಗಲ್ಸ್ ಅಂತ ಕರೆಯುತ್ತೇವೆ. ಸರ್ಪ ಸುತ್ತು ಒಂದು ವೈರಸ್ಸಿನ ಸೋಂಕು, ವ್ಯಾರಿಸೆಲ್ಲಾ ಜಾಸ್ಟರ್ ವೈರಸ್ ಅನ್ನುವ ವೈರಸ್ನಿಂದ ಆಗುವಂತಹ ಸೋಂಕು. ಈ ವ್ಯಾರಿಸೆಲ್ಲಾ ಜಾಸ್ಟರ್ ವೈರಸ್ ಚಿಕನ್ ಪಾಕ್ಸ್ ಅಥವಾ ಅಮ್ಮ ಅಂತೇನು ಹೇಳ್ತೀವಿ ಅದಕ್ಕೂ ಇದೇ ವೈರಸ್ ಕಾರಣವಾಗಿರುತ್ತದೆ. ಇದು ಸರ್ಪ ಸುತ್ತು ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ಅಥವಾ ಚಿಕನ್ ಪಾಕ್ಸ್ ಬಂದು ಹೋದ ಮೇಲೆ ಈ ವೈರಸ್ ಏನಿರುತ್ತೆ, ಅದು ದೇಹದ ನರಗಳಲ್ಲಿ ಅಡಗಿರುತ್ತದೆ. ಈ ವೈರಸ್ ಹಾಗೆ 20-30 ವರ್ಷಗಳ ತನಕ ನಮ್ಮ ನರಭಾಗದಲ್ಲೇ ನೆಲೆಸಿರುತ್ತದೆ. ವಯಸ್ಸಾದ ಮೇಲೆ ಅಥವಾ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಯಾವುದೇ ಕಾರಣಕ್ಕೆ ಕಡಿಮೆಯಾದಾಗ, ಉದಾಹರಣೆಗೆ ಈ ಕ್ಯಾನ್ಸರ್ ಕೀಮೋಥೆರಪಿ ತಗೊಳ್ಳುವವರಲ್ಲಿ, ಟ್ರಾನ್ಸ್ಪ್ಲಾಂಟ್ ಆದವರು, ದೀರ್ಘಕಾಲದ ಕಿಡ್ನಿ ತೊಂದರೆಯಿಂದ ಬಳಲುವವರು, ದೀರ್ಘಕಾಲದ ಶ್ವಾಸಕೋಶದ ತೊಂದರೆ ಇರುವವರು, ಅಂಥವರಲ್ಲಿ ಏನಾಗುತ್ತಂದರೆ ಈ ವೈರಸ್ ರಿಯಾಕ್ಟಿವೇಷನ್ ಆಗಿ ಸರ್ಪ ಸುತ್ತು ಕಾಣಿಸಿಕೊಳ್ಳುತ್ತದೆ. ಈಗ ಸರ್ಪ ಸುತ್ತಿನ ರೋಗ ಲಕ್ಷಣಗಳು ಏನೆಂದು ನೋಡೋಣ. ಸರ್ಪ ಸುತ್ತು ಸಾಮಾನ್ಯವಾಗಿ 50 ವರ್ಷ ಮೇಲ್ಪಟ್ಟವರನ್ನು ಬಾಧಿಸುತ್ತದೆ. ಹಾಗಂತ 50 ವರ್ಷ ಕೆಳಗಿನವರಲ್ಲಿ ಕಾಣಲ್ಲ ಅಂತ ಅರ್ಥ ಅಲ್ಲ, ಆದರೆ ಅವರಲ್ಲೂ ಕಾಣಬಹುದು. ಸಾಮಾನ್ಯವಾಗಿ ಎದೆ, ಹೊಟ್ಟೆ, ಮುಖ, ಕುತ್ತಿಗೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಮೊದಲು ಯಾವ ಭಾಗದಲ್ಲಿ ಗುಳ್ಳೆ ಏಳುತ್ತದೆಯೋ ಆ ಜಾಗದಲ್ಲಿ ವಿಪರೀತವಾದ ನೋವು ಅಥವಾ ಉರಿ ಕಾಣಿಸ್ಕೊಳ್ಳುತ್ತದೆ. ಉದಾಹರಣೆಗೆ ಎದೆ ಭಾಗದಲ್ಲಿ ಗುಳ್ಳೆ ಏಳುವ ಮುನ್ನ ಎದೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಹಾಗೆ ಹೊಟ್ಟೆ ಭಾಗದಲ್ಲಿ ಗುಳ್ಳೆಗಳು ಏಳುವ ಮುನ್ನ ಹೊಟ್ಟೆ ಭಾಗದಲ್ಲಿ ವಿಪರೀತವಾದ ನೋವು ಅಥವಾ ಉರಿ ಕಾಣಿಸ್ಕೊಳ್ಳಬಹುದು. ಈ ನೋವು ಕಾಣಿಸಿಕೊಂಡ 1-2 ದಿನದಲ್ಲಿ ನೀರು ಗುಳ್ಳೆಗಳು ಶುರುವಾಗುತ್ತದೆ. ಈ ನೀರು ಗುಳ್ಳೆಗಳು ಒಂದು ಡರ್ಮಟೋಮ್ ಅಂದರೆ ಒಂದು ನರ ಸಪ್ಲೈ ಮಾಡುವ ಜಾಗದಲ್ಲಿ ಏಳುತ್ತದೆ. ಯೂಶ್ವಲಿ ಅದು ಎಡ ಅಥವಾ ಬಲ ಸೈಡ್, ಒಂದೇ ಸೈಡ್ ಇರುತ್ತೆ, ಎರಡೂ ಸೈಡ್ ಇರಲ್ಲ. ಈ ಗುಳ್ಳೆಗಳು ಬಂದ ಮೇಲೆ 7-10 ದಿನಗಳಲ್ಲಿ ಇದೆಲ್ಲ ಒಣಗಿ ಹೋಗುತ್ತದೆ. ಇದು ಕಾಣಿಸಿಕೊಂಡಾಗ ಮುಖ್ಯ ಸಮಸ್ಯೆ ಏನಾಗುತ್ತಂದರೆ ಅದರ ನೋವು ಮತ್ತು ಉರಿ ತುಂಬ ವಿಪರೀತವಾಗಿ ಇರುತ್ತೆ. ಈ ರೋಗದಲ್ಲಿ ಕಂಡುಬರುವ ಗುಳ್ಳೆಗಳು ಒಂದು ಅಂಕುಡೊಂಕಾದ ಸಾಲನ್ನು ಮಾಡಿಕೊಂಡು ಹರಡುತ್ತದೆ. ಈ ಹರಡುವ ರೀತಿ ಹಾವಿನ ಚಲನೆಯಂತೆ ಅಂಕುಡೊಂಕಾಗಿರುವ ಕಾರಣ ಈ ರೋಗಕ್ಕೆ ಸರ್ಪಸುತ್ತೆ ಅಂತ ಹೆಸರು ಬಂದಿರಬಹುದು. ಇನ್ನು ಕೆಲವರಲ್ಲಿ ಒಂದು ಡರ್ಮಟೋಮ್, ಅಲ್ಲಿ ಅಂದರೆ ಒಂದು ನರ ಸಪ್ಲೈ ಮಾಡುವ ಜಾಗಕ್ಕೆ ಡರ್ಮಟೋಮ್ ಅಂತೀವಿ, ಅಲ್ಲಿ ಅತಿಯಾದ ನೋವು ಅಥವಾ ಉರಿ ಮಾತ್ರ ಇರುತ್ತೆ, ಗುಳ್ಳೆಗಳು ಕಾಣಿಸಿಕೊಳ್ಳುವುದಿಲ್ಲ. ಅದಕ್ಕೆ ನಾವು ಜಾಸ್ಟರ್ ಸೈನಿ ಹರ್ಪಿಟೆ ಅಂತೀವಿ. ಇಂಥವರಲ್ಲಿ ಬರೀ ನೋವು ಮತ್ತು ಉರಿ ಮಾತ್ರ ಕಾಣುತ್ತದೆ, ಒಂದು ನರ ಸಪ್ಲೈ ಮಾಡುವ ಜಾಗದಲ್ಲಿ ಯಾವ ರೀತಿಯ ಗುಳ್ಳೆಗಳು ಇರುವುದಿಲ್ಲ. ಈ ಸರ್ಪ ಸುತ್ತು ಬಂದಾಗ ಹೇಗೆ ಕಂಡು ಹಿಡಿಯಬಹುದು ಅದನ್ನು ನೋಡೋಣ. ಈ ಥರದ ನೀರು ಗುಳ್ಳೆಗಳನ್ನು ಕಂಡ ತಕ್ಷಣ ನೀವು ನಿಮ್ಮ ಹತ್ತಿರದ ಚರ್ಮರೋಗ ತಜ್ಞರನ್ನು ಕಾಣಬೇಕು, ಹಾಗೂ ಅವರು ನಿಮ್ಮ ರೋಗ ಲಕ್ಷಣಗಳನ್ನು ನೋಡಿ ಕಂಡುಹಿಡಿಯುತ್ತಾರೆ. ಇನ್ನು ಕೆಲವರಲ್ಲಿ ತುಂಬ ಅರ್ಲಿ ಸ್ಟೇಜ್ ಇದ್ದಾಗ ಅಥವಾ 1-2 ನೀರು ಗುಳ್ಳೆಗಳು ಜಸ್ಟ್ ಸ್ಟಾರ್ಟ್ ಆಗಿದ್ದಾಗ ಆ ಗುಳ್ಳೆಗಳ ನೀರನ್ನು ತಗೊಂಡು ಪರೀಕ್ಷೆ ಮಾಡಿಸಿ ಆ ಸರ್ಪಸುತ್ತನ್ನು ಕಂಡುಹಿಡಿಬೋದು. ಈಗ ಸರ್ಪಸುತ್ತಿನ ಚಿಕಿತ್ಸೆ ಬಗ್ಗೆ ತಿಳಿಯೋಣ. ಸರ್ಪಸುತ್ತಿಗೆ ಸೂಕ್ತವಾದ ಚಿಕಿತ್ಸೆ ಲಭ್ಯವಿದೆ, ಆದರೆ ಆದಷ್ಟು ಬೇಗ ಅಂದರೆ 72 ಗಂಟೆಗಳ ಒಳಗಡೆ ಚಿಕಿತ್ಸೆ ಶುರು ಮಾಡಿದರೆ ಕೆಲವು ಲಾಭಗಳಿರುತ್ತೆ. ಏನೆಲ್ಲ ಲಾಭ ಅಂದರೆ ಗುಳ್ಳೆಗಳ ಸಂಖ್ಯೆ ಕಡಿಮೆ ಆಗುತ್ತದೆ, ನೋವಿನ ಪ್ರಮಾಣವೂ ಕಡಿಮೆ ಆಗುವುದು, ಹಾಗೂ ಸರ್ಪಸತ್ತು ಬಂದು ಹೋದ ಮೇಲೆ ಸಂಭವಿಸುವ ನೋವು, ಅದಕ್ಕೆ ನಾವು ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲ್ಜಿ ಅಂತೀವಿ, ಅದನ್ನು ಕೂಡ ನೀವು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ಬರುವ ಈ ಪೋಸ್ಟ್ ಹರ್ಪಿಟಿಕ್ ನ್ಯೂರಾಲ್ಜಿಯವು ಕಡಿಮೆ ಆಗುತ್ತೆ. ಈ ಸರ್ಪಸುತ್ತಿಗೆ ಆ್ಯಂಟಿವೈರಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಯೂಶ್ವಲಿ 5-7 ದಿವಸದವರೆಗೆ ಕೊಡ್ತೀವಿ. ಅದರ ಜೊತೆ ನೋವು ಮತ್ತು ಉರಿ ಕಡಿಮೆ ಮಾಡುವ ಗುಳಿಗೆಗಳು ಹಾಗೂ ಲೋಷನ್ಗಳನ್ನು ಕೂಡ ಕೊಡ್ತೀವಿ. ಈ ಸರ್ಪಸುತ್ತು ಬಂದಾಗ ಯಾವ ರೀತಿಯ ಪಥ್ಯೆಯ ಅವಶ್ಯಕತೆ ಇರುವುದಿಲ್ಲ. ಈಗ ಸರ್ಪಸುತ್ತು ಬಂದು ಹೋದ್ಮೇಲೆ ಅದರ ಕಾಂಪ್ಲಿಕೇಶನ್ಸನ್ನು ತಿಳಿಯೋಣ. ಬಹಳಷ್ಟು ಜನ ಏನು ಮಾಡ್ತಾರಂದರೆ, ಸರ್ಪಸುತ್ತು ಅಂತ ಗೊತ್ತಾದ ತಕ್ಷಣ ಜಾಗಕ್ಕೆ ನಾನಾ ರೀತಿಯ ಲೇಪಗಳು, ಕ್ಯಾವಿಮಣ್ಣು, ಕೆಂಪು ಮಣ್ಣು ಅದನ್ನೆಲ್ಲ ಹಚ್ಕೊಂಡು ನಮ್ಮಲ್ಲಿ ಬಹಳ ತಡವಾಗಿ ಬರ್ತಾರೆ. ಅಂಥವರಲ್ಲಿ ನಾವು ಆ್ಯಂಟಿವೈರಲ್ ಸ್ಟಾರ್ಟ್ ಮಾಡಿದರೆ ಅದು ಹೆಚ್ಚು ಪ್ರಯೋಜನ ಆಗಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ನೀವು ನಿಮ್ಮ ಹತ್ತಿರದ ಚರ್ಮರೋಗ ತಜ್ಞರನ್ನು ಕಾಣಬೇಕು, ಹಾಗೂ ಆ ಜಾಗಕ್ಕೆ ಯಾವ ರೀತಿಯ ಕ್ಯಾವಿ ಅಥವಾ ಕೆಂಪು ಮಣ್ಣನ್ನು ಹಚ್ಚಬಾರ್ದು, ಯಾಕಂದರೆ ಅಲ್ಲಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಭಾಳ ಇರುತ್ತೆ. ಇದು ಸರ್ಪಸುತ್ತು ಕೂಡ ಒಂಥರದ ಇನ್ಫೆಕ್ಷನ್ನೇ ಅಲ್ಲ? ಹೌದು ಹೌದು ಹೌದು. ಇನ್ನೊಂದು ಕಾಂಪ್ಲಿಕೇಶನ್ ಅಂದರೆ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲ್ಜಿಯ. ಆಗಲೇ ನಾ ಹೇಳ್ದಂಗೆ ಈ ಗುಳ್ಳೆಗಳು ಹೋದ ಮೇಲೆ ಆ ಚರ್ಮ ನಾರ್ಮಲ್ ಆದಮೇಲೂ ಆ ಜಾಗದಲ್ಲಿ ನೋವು ಅಥವಾ ಉರಿ ಕಾಣಿಸ್ಕೊಳ್ಬೋದು, ಇದಕ್ಕೆ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲ್ಜಿ ಅಂತ ಹೇಳ್ತೀವಿ. ಇದು ಬಹಳಷ್ಟು ಜನ ಬರ್ತಾರೆ ನಮ್ಮ ಕಡೆ, ಗುಣಮುಖ ಆದಮೇಲೂ ಕೂಡ. ಈ ಸರ್ಪಸುತ್ತು ಯಾವ ದೇಹ ಭಾಗದಲ್ಲಿ ಬಂದರೆ ಸ್ವಲ್ಪ ಜಾಸ್ತಿ ಎಚ್ಚರ ವಹಿಸ್ಬೇಕಂತ ಹೇಳ್ತೀನಿ. ಕಣ್ಣಿನ ಸುತ್ತ ಮತ್ತು ಮೂಗಿನ ಮೇಲೆ ಸರ್ಪಸುತ್ತು ಆದಾಗ ನಾವು ಅದಕ್ಕೆ ಹರ್ಪಿಸ್ ಜಾಸ್ಟರ್ ಆಫ್ಥಾಲ್ಮಿಕಸ್ ಅಂತ ಹೇಳ್ತೀವಿ. ಈ ಜಾಗದಲ್ಲಿ ಸರ್ಪಸುತ್ತು ಬಂದರೆ ಎಚ್ಚರ ವಹಿಸ್ಬೇಕು, ಯಾಕಂದರೆ ಕಣ್ಣಿನ ಒಳಗಿನ ನರಕ್ಕೆ ಎಫೆಕ್ಟ್ ಆಗಿರುತ್ತೆ. ಆಗ ಇನ್ನೊಂದು ಜಾಗ ಯಾವುದಂದ್ರೆ ಕಿವಿ ಒಳಗಡೆ ಗುಳ್ಳೆಗಳು ಆದಾಗ ಸ್ವಲ್ಪ ನಿಗಾ ವಹಿಸ್ಬೇಕು, ಯಾಕಂದರೆ ಇದರಿಂದ ಬೆಲ್ಸ್ ಪ್ಯಾಲ್ಸಿ ಅಂತ ಹೇಳ್ತೀವಿ, ಅಂದರೆ ಇಲ್ಲಿ ಮುಖದ ನರದ ಲಕ್ವ ಹೊಡೆದು ಒಂದು ಸೈಡ್ ಮುಖ ಪಾರ್ಶ್ವವಾಯು ಥರ ಆಗುತ್ತೆ. ಇವೆರಡು ಜಾಗದಲ್ಲಿ ಸರ್ಪಸುತ್ತು ಬಂದರೆ ನೀವು ಆದಷ್ಟು ಬೇಗ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಸರ್ಪಸುತ್ತಿನ ಲಸಿಕೆ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಲಸಿಕೆ ಇದೆ. 60 ವರ್ಷ ಮೇಲ್ಪಟ್ಟವರು ಈ ಲಸಿಕೆಯನ್ನು ಹಾಕಿಸ್ಕೋಬೋದು. ಈ ಲಸಿಕೆ ಹಾಕಿಸ್ಕೊಂಡ್ರೆ ಇದರಿಂದ ಸರ್ಪಸುತ್ತು ಬರುವುದನ್ನು ತಡೆಗಟ್ಟಬಹುದು, ಒಂದು ವೇಳೆ ಬಂದ್ರೂ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಮತ್ತು ಅದು ಬಂದು ಹೋದ ಮೇಲೆ ಆ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲ್ಜಿ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಕಡಿಮೆ ಮಾಡ್ಬೋದು ನಾವು. ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ಡಾಕ್ಟರ್. ಈಗ ಸರ್ಪಸುತ್ತು ಬಂದ ತಕ್ಷಣ ಮೊದಲಿಗೆ ರೋಗಿಗೆ ಬಹಳಷ್ಟು ಹೆದರಿಕೆ ಆಗ್ತದೆ, ಏನು ಮಾಡಬೇಕು ಅಂತಲೇ ಅರ್ಥ ಆಗೋದಿಲ್ಲ ಡಾಕ್ಟರ್. ಸರ್ಪಸುತ್ತು ಅಂತ ಗೊತ್ತಾದ ಕೂಡಲೇ ಎಷ್ಟು ಗಂಟೆ ಒಳಗೆ ಚಿಕಿತ್ಸೆ ಶುರು ಮಾಡಬೇಕು ಮತ್ತು ಅದರಿಂದ ಆಗುವಂಥ ಲಾಭಗಳೇನು ಅಂತ? ಈ ಸರ್ಪಸುತ್ತು ತಿಳಿದು ಬಂದ ತಕ್ಷಣ ನೀವು 72 ಗಂಟೆ ಒಳಗಡೆ ನಿಮ್ಮ ಹತ್ತಿರದ ಚರ್ಮರೋಗ ತಜ್ಞರನ್ನು ಕಾಣಬೇಕು, ಹಾಗೂ ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಅದರ ಕಾಂಪ್ಲಿಕೇಶನ್ಸ್ ಏನು ಹೇಳ್ತೀವಿ, ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲ್ಜಿಯ, ಆ ಗುಳ್ಳೆಗಳು ಹೋದ ಮೇಲೆ ಆ ಜಾಗದಲ್ಲಿ ನೋವು ಕಡಿಮೆ ಆಗುತ್ತೆ, ಹೊಸ ಗುಳ್ಳೆಗಳು ಬರುವುದು ಕಡಿಮೆ ಆಗುತ್ತೆ, ಹಾಗೂ ಅದರ ನೋವಿನ ತೀವ್ರತೆಯೂ ಕಡಿಮೆ ಮಾಡ್ಬೋದು. ಹೌದಲ್ಲ ಡಾಕ್ಟರ್, ಒಳ್ಳೆ ಮಾಹಿತಿ ಅಂತೂ ಸಿಕ್ತು. ಇನ್ನು ನಮ್ಮ ಶ್ರೋತೃಗಳು ಬಹಳಷ್ಟು ಕರೆಗಳನ್ನು ಮಾಡ್ಲಿಕ್ಕತ್ತಾರೆ, ಅವರ ಪ್ರಶ್ನೆಗಳೇನು, ಅವರ ಸಮಸ್ಯೆ ಏನು ಕೇಳೋಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಪ್ರಶ್ನೆ ಕೇಳ್ರಿ. ಹಲೋ ಹಲೋ, ಪ್ರಶ್ನೆ ಕೇಳ್ರಿ. ಹಲೋ ಹಲೋ ಹಲೋ ಮೇಡಮ್. ಹಾ ಹೇಳ್ರಿ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಗೋಕಾಕ್ ತಾಲೂಕ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಗೋಕಾಕದಿಂದ, ಗೋಕಾಕ್ ತಾಲೂಕ್ ಕಲ್ನಟ್ಟಿಂದ ಮಾತಾಡಿದ್ರೆ ಲಕ್ಷ್ಮಣ್ ಅಂತ. ಹಾ, ಪ್ರಶ್ನೆ ಕೇಳ್ರಿ ಲಕ್ಷ್ಮಣ್. ಈಗ ಮೇಡಮ್. ಹಾ ನಮಸ್ತೆ, ಹೇಳಿ ಲಕ್ಷ್ಮಣ್ ಅವ್ರೆ. ಮೇಡಮ್, ನಮಗ ಈಗ 3 ವರ್ಷ ಆದ್ರೆ ಅದ್ರ ವಿವರಿಸ್ರಿ, ಯಾವ ರೀತಿ ಬಂತ ಅಂತ ವಿವರಣೆ ಕೊಡ್ರಿ ಅಮ್ಮ. ಹೇಳಿ ಡಾಕ್ಟರ್ ಕೇಳಿಕತ್ತಾರ ಹೇಳ್ರಿ. ಅದ್ ಫಸ್ಟ್ ರೀ, ನಮಗ ರೀ ರಿಸರ್ಚ್ ಹೋದ್ರಿ, ರಿಸರ್ಚ್ ಭಯಂಕರ ಹೀಟ್ ಆದ್ರೆ, ಹೀಟ್ ಆದ್ರೆ ನೀರು ಒಂದು 1/2 ಲೀಟರ್ ನೀರು ಕುಡಿದ ನಂತರ ರಿಸಸ್ ಆಯ್ತ್ರಿ. ಮರನೇ ದಿವಸ ಅಂದ್ರೆ ಮುಖಕ್ಕೆ ತಲೆಗೆ ಎಲ್ಲಾ ಪಕ್ಕ ಎದ್ದುರಿ, ಪಕ್ಕ ಎದ್ದುರಿ, ಎದ್ದ ನಂತರ ರೀ ಒಂದ್ ಸ್ವಲ್ಪ ಅದೇನು ಗೌಟಿ ಔಷಧ ಸ್ವಲ್ಪ ಮಾಡಿದ್ರು, ಅದೇನೇನು ಇತ್ತರದ ಮಾಡಿದ್ರು. ಆ ನಂತರ ಒಂದು ಡಾಕ್ಟರ್ ತೋರಿಸಿದ್ರಿ, ಕ್ರಮೇಣ ಸ್ವಲ್ಪ ಕಡಿಮೆ ಇದ್ರೆ ಹೀಟ್ ಭಯಂಕರ, ತಲೆಗೆ ಹೀಟ್ ಐತ್ರಿ, ಕಣ್ಣು ಬಗ್ಗ ಉರಿತಾವ್ರಿ, ನಿದ್ರಾ ಹೆಣೈತಿ ಒಂದ್ ಸ್ವಲ್ಪ ಐತ್ರಿ ಅದರಲ್ಲಿ. ಈ ರೀತಿ ಐತ್ರಿ ಮೇಡಮ್, ಹೆಂಗ ಏನ್ ಮಾಡ್ಬೇಕ್ರಿ? ಅಲ್ಲ ಅಂದ್ರೆ ನೀವು ಈಗ ಲಕ್ಷ್ಮಣ್ ಅವರ ಮೇಡಮ್ ಚಿಕಿತ್ಸೆ ತಗೊಂಡ್ರಿ? ನಾವು ಸರ್ಕಾರ ಗೌರ್ಮೆಂಟ್ ಡಾಕ್ಟರ್ ಕಡೆ 1 ವರ್ಷ ತಗೊಂಡ್ರಿ, ಟ್ಯಾಬ್ಲೆಟ್ ಕೊಟ್ಟಿದ್ರಿ. ಅವರ ನೀರ್ಗುಳೆ ತರ ಬಂದಿತ್ತ ನಿಮ್ಗೆ? ನೀರ್ ಗುಳ್ಳೆ ತರ ಬಂದಿತ್ತ ಗುಳ್ಳೆಗಳು ಮುಖದ ಮೇಲೆ? ನೀರ್ ಗುಳ್ಳೆ ಸ್ವಲ್ಪ ಗಟ್ಟಿ ಗಟ್ಟಿ ಪಾಕಿದ್ರಿ, ಹಣಿಗೆ ಮತ್ತು ಕಿವಿಗೆ ಕಣ್ಣು ಹತ್ತಿರ ತಲೆಗೆಲ್ಲ ಗಟ್ಟಿ ಪಾಕಿದ್ದಿದ್ರಿ. ಆ ರೀತಿ ಆಗಿದ್ರೆ ಒಂದು ಸ್ವಲ್ಪ ಮೆಡಿಸಿನ್ ತೊಗೊಂಡಿವ್ರಿ, ಮೆಡಿಸಿನ್ ಒಂದು ವರ್ಷ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಯಾವ್ದನ್ನೋ ನಕ್ಕಿ ಗೊತ್ತಿಲ್ರಿ ಮೇಡಮ್. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಈಗಾಗಿ ನಿಮ್ಗೆ ಒಂದು ವರ್ಷ ಆಯ್ತಾ? ಇದು 2 ವರ್ಷ ಆತ್ರಿ ಅಮ್ಮ, 2 ವರ್ಷ. ಗುಳ್ಳೆಗಳು ಹೋದ್ಮೇಲೆ ಈಗ ನೋವು ಬರ್ತಾ ಇದೆಯಾ ಅಥವಾ ಇನ್ನು ಗುಳ್ಳೆಗಳು ಇದೆಯಾ? ಗುಳ್ಳಿಲ್ರಿ, ಹೀಟ್ ಹಾಕಿದ್ರಿ, ಭಯಂಕರ ಹೀಟ್ ಹಾಕಿದ್ರೆ, ಬಿಸಿಲ್ಗೂ ಆದ್ರೆ ನೆತ್ತಿ ಮೇಲೆ ಏನೋ ಒಂದು ಟವೆಲ್ ಬೇಕೇ ಬೇಕ್ರಿ ಅದಕ್ಕೆ. ಆದ್ರೆ ಲಕ್ಷ್ಮಣಿ, ಇದು ಸರ್ಪಸುತ್ತು ಅಲ್ಲ ಅಂತ ಹೇಳ್ತಾರೆ ಡಾಕ್ಟರು. ಇದು ಸರ್ಪಸುತ್ತು ಲಕ್ಷಣ ತರ ಕಾಣ್ತಾ ಇಲ್ಲ. 2 ವರ್ಷದ ತನಕ ಹಂಗೆ ಫಸ್ಟ್ ಗುಳ್ಳೆಗಳು ಬಂದ ಆದ್ಮೇಲೆ ಅದ ಆ ತರ ನೋವು ಇತ್ತಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತಿನ ವಿಷಯ ಸರ್ಪಸುತ್ತು ಅಂತ ಹೇಳ್ಬಹುದ್ರಿ ನೀವು? ಇದಕ್ಕೆ ಏನೋ ಒಂದು ಸ್ವಲ್ಪ ಏನ್ರಿ ಹೇಳ್ಬಹುದ್ರಿ? ನೀವು ನಿಮ್ಮ ಹತ್ತಿರದ ಚರ್ಮರೋಗ ತಜ್ಞರ ಹತ್ರ ಒಂದ್ಸಲ ಬಂದು ಭೇಟಿಯಾಗಿ ಅದನ್ನ ನಿಮ್ಮ ತಪಾಸಣೆ ಮಾಡಿಬಿಟ್ಟು ಅದು ಏನಂತ ಎಕ್ಸಾಕ್ಟ್ಲಿ ಹೇಳ್ತೀನಿ ನಾನು ನಿಮಗೆ. ನಾವು ಎಸ್ಡಿಎಂಗೆ ಬರಬಹುದು ರೀ? ಎಸ್ಡಿಎಂ ಬನ್ನಿ ಬನ್ನಿ ಬನ್ನಿ ಬರಬಹುದು. ಹಲೋ ಹಲೋ ಹೇಳ್ರಿ, ಎಸ್ಡಿಎಂ ಆರೋಗ್ಯ ಸಂವಾದ. ಹಲೋ ಮೇಡಮ್. ಹಾ ಹೇಳ್ರಿ, ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ಹಲೋ ಹಲೋ. ಹಾ ಹೇಳ್ರಿ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಮಹಂತೇಶ್ ಪಾಟೀಲ್ ಸಿದ್ದಾಪಡ ಅಂತ ಮೇಡಮ್. ಹಾ, ನಿಮ್ದು ರೇಡಿಯೋ ಸ್ವಲ್ಪ ದೂರ ಇಡ್ಬೇಕ್ರಿ ಮಹಂತೇಶ್. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾವ ಊರು ನಿಮ್ದು? ಸಿದ್ದಾಪಡಿ ಮೇಡಮ್, ಚಿಕ್ಕೋಡಿ ತಾಲೂಕು ಮೇಡಮ್. ಹಾ ಕೇಳ್ರಿ, ಡಾಕ್ಟರ್ ಇದ್ದಾರ, ಪ್ರಶ್ನೆ ಕೇಳ್ರಿ. ಹಾ ನಮಸ್ತೆ ಹೇಳಿ ಮೇಡಮ್. ಸರಪುಣ್ಣಾಗ್ರಿ ಹಾಲು ಹೊರ ಕೆಲಬಾರ್ದಂತಾರ, ಅದು ನಿಜ ಹೆಂಗ್ರಿ? ಸರ್ಪ ಸುತ್ ಬಂದಾಗ ಯಾವ ತರದ ಪಥ್ಯ ಏನು ಇರಲ್ಲ. ನೀವು ಹಾಲು ಹಸಿರು ಇಲ್ಲ ಇಲ್ಲ ಇಲ್ಲ, ಯಾವ ತರದ ಸರ್ಪ ಸುತ್ತು ಒಂದು ವೈರಸ್ಸಿನ ಸೋಂಕು ಇರೋದ್ರಿಂದ, ಅದರಿಂದ ಯಾವುದೇ ನೀವು ಆಹಾರ ಪದಾರ್ಥ ತಗೊಂಡ್ರೆ ಅದರಿಂದ ಜಾಸ್ತಿ ಆಗುವ ಲಕ್ಷಣಗಳು ಇರಲ್ಲ. ಅದೇ ನಾನು ಹೇಳಿದ್ದು. ಈಗ ಈ ಕ್ಯಾವೆ ಮಣ್ಣು ಮತ್ತೆ ಕೆಂಪು ಮಣ್ಣು ಅಂತದನ್ನೆಲ್ಲ ಹಚ್ಕೊಂಡ್ರೆ ಅಲ್ಲಿ ಆ ಜಾಗಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಲೋಕಲ್ ಬರೀತಾರಲ್ರಿ ಮೇಡಮ್, ಅದನ್ನೇ ಹೇಳ್ತಾ ಇರೋದು. ಅದು ಮಾಡುವುದು ಸರಿಯಾಗಿ ಮಾಡಿಸ್ಬಾರ್ದು ಅದು ಆ ಥರ. ಆದಷ್ಟು ಬೇಗ ನಿಮ್ಮ ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು ನೀವು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಸರಿ, ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಗಂಗಪ್ಪ ಕಲ್ಲಪ್ಪ, ಸಿದ್ದನಗೌಡ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಟ್ಕೊಳ್ಳಿಂದ ರೀ. ಹಾ, ಪ್ರಶ್ನೆ ಕೇಳ್ರಿ. ಯಾವ ಅನ್ನಾಂಗ ಕೊರತೆಯಿಂದ ಇದು ಸರ್ಪುಣ್ಣ ಆಗ್ತೈತ್ರಿ? ಹಲೋ, ಇನ್ನೊಂದ್ಸಲ ಪ್ರಶ್ನೆ ಕೇಳಿ. ಯಾವ ವಿಟಮಿನ್ ಕೊರತೆಯಿಂದ? ಯಾವುದೇ ವಿಟಮಿನ್ ಕೊರತೆಯಿಂದ ಹಂಗೆ ಬರಲ್ಲ ಇದು. ಇದು ವೈರಸ್ಸಿನ ಸೋಂಕು ಇದು. ಇದು ವೈರಸಲ್ಲ ಜಾಸ್ಟರ್. ಹಾ ಹೇಳಿ. ಕೈ ಮೇಲೆ ಆಗಿದೆ ಒಂದು ವಿದ್ಯಾರ್ಥಿ ಹುಡುಗಿಯ, ಮತ್ತು ಅದು ಸರ್ಪುಣ್ಣ ಅಂದ್ರೆ ಮೇಲೆ ಮೇಲೆ ಗುಳ್ಳಾಗ್ತಿದೆ. ನೀರಿನ ಗತೆ ಆಕೆಸ ಮತ್ತು ಒಂಥರ ನೀರಿನ ಗತೆ ಗುಳ್ಳಾಗ್ತವೆ. ಆಮೇಲೆ ಅದು ಇಂಜೆಕ್ಷನ್ ಹೋಗಿತ್ತು. ಎಷ್ಟನೇ ಸಲ ಆಗ್ತಾ ಇದೆ ಇದು? ಅದು ಕೈ ಮೇಲೆ ಗುಳ್ಳಾಕೆಸ, ಆಮೇಲೆ ಮತ್ತೆ ಇಂಜೆಕ್ಷನ್ ಆಗೋದಕ್ಕೆ ಸ್ವಲ್ಪ ಕಡಿಮೆ ಆಗ್ತದೆ. ಕಡಿಮೆ ಅಂದ್ರೆ ಈಗ ಕಳೆದು 2 ತಿಂಗಳಲ್ಲಿ ಹಿಂಗೆ ಆಗಿದೆ. ಎಲ್ಲಾ ನೀರ್ ಗುಳ್ಳೆ ಬರೋದು ಸರ್ಪ ಸುತ್ತ ಅಲ್ಲ. ಅದಕ್ಕೆ ಯಾವಾಗ ಯೂಶ್ವಲಿ ಒಬ್ಬ ಮನುಷ್ಯನಿಗೆ ಒಂದೇ ಸಲ ಸರ್ಪುಣ್ಣ ಬರುತ್ತೆ. ಈ ಬಾರಿ ಬಾರಿ ಹಾಗೆ ಬರ್ತಾ ಇರಲ್ಲ ಅದು. ಎಲ್ಲ ನೀರ್ಗುಳ್ಳೆಗಳು ಸರ್ಪಹುಣ್ಣ ಆಗೋಲ್ಲ ಅದು. ಸೊ ಬೇರೆ ತರ ಎಲರ್ಜಿ ಆಗಿರ್ಬೋದು ಅಥವಾ ಬೇರೆ ತರ ಯಾವ್ದಾದ್ರು ಚರ್ಮ ವ್ಯಾಧಿ ಇನ್ನೊಂದೇನೋ ಆಗಿರ್ಬಹುದು, ಆದ್ರೆ ಸರ್ಪ ಸುತ್ತ ಇರ್ಲಿಕ್ಕಿಲ್ಲ ಅಂತಾರ ಡಾಕ್ಟರ್. ಇಲ್ಲ, ಅವರು ಡಾಕ್ಟರ್ ಏನಿದ್ರಿ, ಸರ್ಪ ಸುತ್ತ ಇದ್ರು, ಆದ್ರೆ ಆ ಗುಳ್ಳೆ ಏನಾಗಿರ್ತಲ್ಲ ಅದ್ರ ಮ್ಯಾಗ ಸರ್ಪುಣ್ಣು ಕೈ ಎಡಗೈಗೆ ಗುಳ್ಳೆ ಎದ್ದಿತ್ತು, ಮತ್ತೆ ಸ್ವಲ್ಪ ಗಟ್ಟಿಯಾಗಿ ಒಂಥರ ಕಲ್ಲಿನ ಗತೆ ಕೆಸ ಆಗಿಬಿಟ್ಟಿತ್ತು. ಎಷ್ಟು ದಿವಸ ತನಕ ಇತ್ತು ಅದು? ನೋವಿದ್ಯಾ ಅಥವಾ ಗುಳ್ಳೆಗಳೆಲ್ಲ ಹೋಗಿದಾವ? ಗುಳ್ಳೆಗಳು ಹೋಗಿದಾವ, ನೋವಿದೆ. ನೋವಿದೆ, ಓಕೆ ಓಕೆ. ಬಹಳ ನೋವಿದ್ಯಾ? ಏನಾದ್ರೂ ಚಿಕಿತ್ಸೆ ತಗೋತಾ ಇದಾರ ಅವರು? ಚಿಕಿತ್ಸೆ ತಗೊಂಡಾರ ಮೊನ್ನೆ ರೀ, ಮತ್ತೆ ಏನವ್ರು ನಾನು ಭೇಟಿಯಾಗಿಲ್ಲ. ಅವತ್ತು ನಾನು ನೋಡಿದಾಗ ಇದು ಚಿಕಿತ್ಸೆಯಿಂದ ಆಗೋದಿಲ್ಲ, ಮತ್ತೆ ಇದನ್ನ ಕೆಂಪು ಮಣ್ಣು ಹೊಚ್ಚಬೇಕಂತ ಅಲ್ಲಿ ಹಳ್ಳಿ ಒಳಗೆ ಆ ಮಣ್ಣು ಹಚ್ಚಾರ. ದವಾಖಾನೆ ಕಳಿಸಿದಾಗ ಸ್ವಲ್ಪ ಗುಳಿಗೆ ಮತ್ತೆ ಇದರಿಂದ ಕಡಿಮೆ ಆಗಿದೆ. ಅದೇ, ಆದಷ್ಟು ನೀವು ಅದು ಕೆಂಪು ಮಣ್ಣು ಅಥವಾ ಕ್ಯಾವೆ ಮಣ್ಣನ್ನು ಏನು ಹಚ್ಚೋದು ಬೇಡ. ನಿಮ್ಮ ಹತ್ತಿರದ ಚರ್ಮರೋಗ ತಜ್ಞರನ್ನು ಕಂಡು ನಿಮಗೆ ಸೂಕ್ತವಾದ ಚಿಕಿತ್ಸೆ ಹಾಗೂ ಸಲಹೆಯನ್ನು ನೀಡ್ತಾರೆ ಅವರು. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ನಮಸ್ತೆ ನಮಸ್ತೆ. ನೀವು ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ರೇಡಿಯೋ ಬಂದ್ ಮಾಡ್ರಿ. ಹ್ಮ್, ಹೇಳ್ರಿ. ರೇಡಿಯೋ ಬಂದ್ ಮಾಡ್ರಿ. ನೀವು ಈಗ ಡಾಕ್ಟರ್ ಹೇಳಿರ್ಲಮ್ಮ. ಹ್ಮ್, ನಿಮ್ಮ ಹೆಸರು ಹೇಳ್ರಿ, ಊರು ಹೇಳ್ರಿ. ನಾನು ಅಗಡಿಯಿಂದ ಕಸ್ತೂರಿ ಅಂತ ಮಾತಾಡೋದು. ಈಗ ಈಗ ಪ್ರಶ್ನೆ ಕೇಳ್ರಿ. ಹೇಳಿ. ಡಾಕ್ಟರ್ ಹೇಳಿದ್ರಲ್ಲ, ಈಗ 60 ವರ್ಷದ ನಂತರ ಒಂದ್ ಲಸಿಕೆ ಒಂದ್ ತಗೊಂಬೇಕು ಅಂತ, ಇದಕ್ಕೆ ಮುಂಜಾಗ್ರತೆಯಾಗಿ. ಅದಕ್ಕೆ ಇದು ಹೆಂಗ ಎಲ್ಲಿ ಸಿಗ್ತದೆ, ಹೆಂಗ್ ತಗೊಂಬೇಕು, ಏನು ಅಂತ ತಗೊಳ್ಳೇಬೇಕ ಕಂಪಲ್ಸರಿ ಹೇಳ್ತಾರೆ ಕಸ್ತೂರಿ ಡಾಕ್ಟರ್ ಇದ್ದಾರೆ, ಹೇಳ್ತಾರೆ. ನಮಸ್ತೆ ಅಮ್ಮ. ಲಸಿಕೆ ಇರೋದು ಹೌದು. ಲಸಿಕೆ 60 ವರ್ಷ ಮೇಲ್ಪಟ್ಟವರಿಗೆ ತಗೋಬೋದು, ಈ ಲಸಿಕೆನ ಹಾಕ್ಸ್ಬೋದು. ಇದ್ರ ತಗೊಂಡಾಗ ಇದು ಸರ್ಪ ಸುತ್ತು ಬರುವುದನ್ನು ಒಂದು ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು. ಮತ್ತೆ ಅದು ಬಂದ ಕೂಡಲೇ ಬಂದ ಈ ಲಸಿಕೆ ತಗೊಂಡು ಬರೋದಿಲ್ಲ ಅಂತೇನು ಅರ್ಥ ಅಲ್ಲ. ಒಂದು ವೇಳೆ ಬಂದ್ರೂ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಹಾಂ, ಈಗ ಇದು ಕೋವಿಡ್ ತಗೊಂಡಾಗೆ ಕೋವಿಡ್ ಹೆಂಗ್ ಮುಂಜಾಗ್ರತೆ ತಗೊಂಡ್ರೆ. ಹಾ ಹಾ, ತಗೋಬೋದಮ್ಮ, ತಗೋಬೋದು. ಎಲ್ಲ ಕಡೆ ಸಿಗ್ತಾ ಮೇಡಮ್? ಹಾ, ಸಿಗತ್ತಮ್ಮ. ಎಲ್ಲ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಕೊಡ್ತಾರಾ ಮೇಡಮ್ ಇದನ್ನ? ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಇದರಲ್ಲಿ ಇರಲ್ಲಮ್ಮ, ಆದ್ರೆ ನೀವು ಒಂದ್ ಸ್ವಲ್ಪ ಕೇಳ್ಬಿಟ್ಟು ಸಿಗತ್ತೆ. ಅಂದ್ರೆ ಈ ಸರ್ಪ ಸುತ್ತಿಗೆ ಅಂತ ಒಂದು ಲಸಿಕೆ ಅಂತ ಕೇಳ್ತಾರೆ? ಹೌದು ಹೌದು, ಸರ್ಪ ಸುತ್ತಿ ಲಸಿಕೆ ಅಂತಾನೆ ಬರುತ್ತೆ. ಆದ್ರೆ ಅದು ಆ ಲಸಿಕೆ ಎಲ್ಲರಿಗೂ ಹಂಗೆ ಈ ಗರ್ಭಿಣಿಯರಿಗೆ, ಮಕ್ಕಳಿಗೆ, ಹಾಗೂ ಯಾವ್ದಾದ್ರೂ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವ್ರಿಗೆ ಅಂತವ್ರಿಗೆಲ್ಲ ಕೊಡಲ್ಲಮ್ಮ. ನಿಮ್ಮನ್ನ ಚೆಕ್ ಮಾಡಿಬಿಟ್ಟು ನಿಮ್ಗೆ ಅದ್ರ ಅವಶ್ಯಕತೆ ಇದೆ ಅಂದ್ಮೇಲೆ ಕೊಡ್ತೀವಿ. ನೀವು ಅದಕ್ಕೆ ನಿಮ್ಮ ಚರ್ಮರೋಗ ತಜ್ಞರನ್ನು ಭೇಟಿ ಆದ್ರೆ ಅವ್ರು ನಿಮ್ಗೆ ಬೇಕಾ ಇಲ್ವಾ ಅಂತ ಅವ್ರು ನಿಮ್ಗೆ ಹೇಳ್ತಾರೆ. ಧನ್ಯವಾದ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಾ, ನನಗೆ ಕೇಳಿಸ್ತದೆ, ಮಾತಾಡ್ರಿ. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತೀನಿ. ಹಾ, ಪ್ರಶ್ನೆ ಕೇಳ್ರಿ ಶಿವಲಿಂಗಯ್ಯ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ ಹೇಳಿ. ಹಾಗೂ ಎಲ್ಲರಿಗೂ ಮತ್ತು ಎಲ್ಲ ಕೆಲವರಿಗೂ ಮತ್ತು ಸಿಬ್ಬಂದಿಗೂ ಡಾಕ್ಟರ್ ಅವರಿಗೂ ನಾಗರ ಪಂಚಮಿ ಶುಭಾಶಯಗಳು. ಹಾ, ಶುಭಾಶಯಗಳು ಶಿವಲಿಂಗಯ್ಯ, ಪ್ರಶ್ನೆ ಕೇಳ್ರಿ. ಹಾ, ಪ್ರಶ್ನೆ ನನ್ನ ಪ್ರಶ್ನೆ ಏನಂದ್ರೆ, ಸರ್ಪ ಹುಣ್ಣಿಗೆ ರೀ ಔಷಧ ಇಲ್ಲ ಅಂತಾರಲ್ರಿ? ಇಲ್ಲ, ಸರ್ಪ ಹುಣ್ಣಿಗೆ ಸೂಕ್ತವಾದ ಚಿಕಿತ್ಸೆ ಔಷಧನೇ ಇಲ್ರಿ, ಅದು ದವಾಖಾನೆ ನಡೆಯಂಗಿಲ್ಲ, ಗೌಟಿ ಔಷಧ ನಮ್ಮದ್ದು ಅಂತ ಹೇಳಿ ಇಲ್ಲೆಲ್ಲ ನಮ್ಮ ಹಳ್ಳಿಯಲ್ಲೇ ಮಾತಾಡ್ತಿರ್ತಾರ್ರಿ, ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಕೇಳ್ತಾರೆ ಮೇಡಮ್. ಸರ್ಪ ಸುತ್ತಿಗೆ ಸೂಕ್ತವಾದ ಚಿಕಿತ್ಸೆ ಲಭ್ಯವಿದೆ. ಅದಕ್ಕೆ ನಾನು ಹೇಳ್ದಂಗೆ, ಮೊದಲೇ ಹೇಳ್ದಂಗೆ ಆಂಟಿವೈರಲ್ಸ್ ಅಂತ ಇದೆ, ಅದನ್ನ ನೀವು ಮಿನಿಮಮ್ ಆಗಿ 5-7 ದಿವಸದ ತನಕ ತಗೋಬೇಕಾಗುತ್ತೆ. ಆದರೆ ಅದ್ರ ಇಂಪಾರ್ಟೆಂಟ್ ಏನಿದೆ ಅಂದರೆ, ನೀವು ಆದಷ್ಟು ಬೇಗ ಸರ್ಪ ಸುತ್ತ ಅಂತ ತಿಳಿದ ತಕ್ಷಣ ನಿಮ್ಮ ಚರ್ಮರೋಗ ತಜ್ಞರನ್ನು ಭೇಟಿಯಾದರೆ ಆಗ ಈ ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡ್ಬೋದು ನಾವು. ನೀವು ಆದಷ್ಟು ಲೇಟಾಗಿ ಬಂದಾಗ ಈ ಟ್ಯಾಬ್ಲೆಟ್ನ ನಾವು ಸ್ಟಾರ್ಟ್ ಮಾಡಿದ್ರು ಅದರ ಪರಿಣಾಮ ಹೆಚ್ಚೊಂದು ಇರಲ್ಲ. ಮತ್ತೆ ಮೇಡಮ್ ಇನ್ನೊಂದು ಪ್ರಶ್ನೆ ಏನಂದ್ರೆ, ಚರ್ಮ ಸರ್ಪ ಉಣ್ಣೆ ಅಂತ ಕೆಲವೊಂದು ಜನ ಮಾರಣಾಂತಿಕ ಸೋಂಕು, ವೈರಸ್ಸಿನ ಸೋಂಕು, ಅವ್ರಿಗೆ ಅದರಿಂದಾನೇ ತೀರ್ಕೊಂಡಿರೋ ಹಂಗೇನೆ ಇರಲ್ಲ. ಅವ್ರಿಗೆ ಬೇರೆ ಯಾವ್ದಾದ್ರು ಒಂದು ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಬಹಳ ಬೇರೆ ಏನಾದ್ರೂ ಅವ್ರಿಗೆ ಕಾರಣಗಳು ಎದ್ದು ಅದ್ರ ಜೊತೆ ಇದಾಗಿದ್ರೇನೆ ಆಗಿರ್ಬಹುದು. ಮತ್ ಮೇಡಮ್ ಇನ್ನೊಂದು ಸಣ್ಣ ಪ್ರಶ್ನೆ, ಇಲ್ಲಿ ಬಡಿಗೇರ್ ಮತ್ತು ಪತ್ತಾರ ಅವ್ರು ಏನ್ ಮಾಡ್ತಾರಂದ್ರೆ ಸನಿಗೇಮಿ ಮತ್ತು ನಿಂಬೆ ಹಣ್ಣಿನ ಮುಖಾಂತರ ಕಡಿಮೆ ಮಾಡ್ತಾರೆ. ಈಗ ಶಿವಲಿಂಗಯ್ಯಾಗಿ ಹೇಳಿದ್ರು, ಈಗ ಖರೆ ಹೇಳಬೇಕಂದ್ರೆ ಆ ತರದ್ದೇನು ಹಚ್ಚಬಾರ್ದು. ಹೌದ್ ಹೌದು, ಅಂತ ಇದನ್ನ ಅಂತ ಪದಾರ್ಥಗಳನ್ನ ಹಚ್ಚಿದ ಕೂಡ್ಲೆ ಇಲ್ಲ, ಅಂತ ಪದಾರ್ಥಗಳನ್ನ ಹಚ್ಚಿದ ಕೂಡ್ಲೆ ಚರ್ಮಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ನೀವು ಅಂತ ಯಾವುದೇ ಪದಾರ್ಥಗಳನ್ನು ಚರ್ಮದ ಮೇಲೆ ಬಳಸಬಾರದು. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಿಂದ ಮೇಡಮ್. ಹಾ, ನಮಗೆ ಚರ್ಮ ರೋಗ ಅಂದ್ರೆ. ಹೆಸರೇನು ನಿಮ್ದು? ಹೆಸರೇನು? ರಾಜು ಮಾಜಿ ಜಿಲ್ಲೆ ಮೇಡಮ್. ರಾಜು ಅವರ, ಸರ್ಪ ಸುತ್ತು ಈ ವಿಷಯದ ಬಗ್ಗೆ ಅದ ಇವತ್ತು ಎಸ್ ಡಿ ಎಂ ಆರೋಗ್ಯ ಸಂವಾದ. ಮೇಡಮ್, ಸರ್ಪ ಸುತ್ತಿನ ಬಗ್ಗೆ ಏನ್ರ ಪ್ರಶ್ನೆ ಅದ? ಸರ್ಪ ಸುತ್ತ ಅಂದ್ರೆ ಮೇಡಮ್ ಇದು ಕಾಲಿಗೆ ಚಿಬ್ಬ ಇದನ್ನಾಗತ್ತಲ್ಲ ಮೇಡಮ್ ಇದು ಹಿಸಬು ಅಂತ ಮೇಡಮ್? ಇಲ್ಲ ಇಲ್ಲ ಇಲ್ಲ, ಸರ್ಪ ಸುತ್ತು ಮತ್ತೆ ಹಿಸ್ಬು ಬೇರೆ, ಹಿಸ್ಬೆ ಬೇರೆ, ಸರ್ಪ ಸುತ್ತೆ ಬೇರೆ. ಧನ್ಯವಾದ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಾವು ಅಡವಿಶಯ ಅಂತ ಹುಬ್ಳಿಯಿಂದ ಮಾತಾಡ್ತಾ ಇದೀನಿ ಮೇಡಮ್. ಹಾ ಹೇಳ್ರಿ. ಇಲ್ಲಿ ಸರ್ಪವನ್ನು ಅಂತ ಈಗ ಹೇಳ್ತಾವ್ರಲ್ಲ ಡಾಕ್ಟರ್ ಎಲ್ಲ ಕೊಡ್ತಾವ್ರಲ್ಲ, ಕೆಲವು ಜನರಲ್ಲಿ ಏನು ಒಂದು ಮೂಢನಂಬಿಕೆ ಐತೆ ಅಂದ್ರೆ, ಈ ಬೆನ್ನಲ್ಲೋ ಅಥವಾ ಹೊಟ್ಟೆ ಮೇಲೋ ಏನಾದ್ರು ಈ ಸರ್ಪುತ್ತರ ಹೋಗಿ ಎರಡು ಕೂಡಿದ್ರೆ ಸತ್ತೆ ಹೋಗ್ತಾರೆ ಅಂತ ಜನರಲ್ಲಿ ಒಂದು ಕೆಟ್ಟ ಒಂದು ಅಭಿಪ್ರಾಯ ಇದೆ ಮೇಡಮ್. ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ. ಅಂದ್ರೆ ಜನ ತಿಳ್ಕೊಂಡಿರ್ತಾರೆ ಮೇಡಮ್. ಇದ್ರ ಬಗ್ಗೆ ಅದು ಸುಳ್ಳು ಅಂತ ಡಾಕ್ಟರ್ ಕೈ ದಯಮಾಡಿ ಹೇಳ್ಸಿ ಮೇಡಮ್ ಅದನ್ನ. ಈಗ ಸರ್ಪುತ್ತರ ಹೋಗಿ ಎರಡು ವಿಷಯ ಹೌದು ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಆ ಬಗ್ಗೆ. ಎಸ್ ಮೇಡಮ್. ಮೇಡಮ್ ಹೇಳಿ ಮೇಡಮ್. ಅದೇ ಈ ರೋಗದಲ್ಲಿ ಈ ಸೋಂಕಿನಲ್ಲಿ ಏನಾಗತ್ತಂದ್ರೆ ಈ ಗುಳ್ಳೆಗಳು ಒಂದು ಹಿಂಗೆ ಅಂಕುಡೊಂಕಾದ ಸಾಲನ್ನು ಹಿಂಗೆ ಮಾಡ್ಕೊಂಡು ಹರಡ್ತಾ ಇರ್ತಾವಲ್ಲ, ಅದಕ್ಕೆ ಜನರಲ್ಲಿ ಬಹಳ ರೀತಿಯ ನಂಬಿಕೆ ಇದೆ. ಅದು ಹಾವಿನ ಚಲನೆಯಂತೆ ಇದು ಈ ಗುಳ್ಳೆಗಳು ಇರೋದ್ರಿಂದ ಅದಕ್ಕೆ ಹಾವಿನಿಂದ ಸರ್ಪ ದೋಷದಿಂದ ಬರುತ್ತಂತ ಬಹಳ ಜನ ಅನ್ಕೊಂಡಿರ್ತಾರೆ. ಆದ್ರೆ ಅದೇ ಲೈನ್ ಎರಡು ಕೂಡ್ಬಿಟ್ರೆ ಹೊರಟೇ ಹೋದ್ರು ಅಂತ. ಹೌದು ಹೌದು, ಇಲ್ಲ ಅದು ತಪ್ಪದು ತಪ್ಪು ಅಂತ. ಹೌದು ಹೌದು, ಅದು ಯೂಶಲಿ ಒಂದೇ ಭಾಗದಲ್ಲಿ ಎಡ ಅಥವಾ ಬಲ ಭಾಗದಲ್ಲಿ ಇರುತ್ತೆ. ಎರಡೂ ಭಾಗದಲ್ಲಿ ಬಹಳ ಅಪರೂಪ ಅಂದ್ರೆ ಆ ವ್ಯಕ್ತಿಗೆ ಬಹಳ ರೋಗ ನಿರೋಧಕ. ನಾನು ಹೇಳಿದೆ ಉದಾಹರಣೆಗೆ ಕೆಲವು ಹೇಳಿದ್ದೆ ಅಂತ ರೋಗ ನಿರೋಧಕ ಶಕ್ತಿ ಅತಿ ಕಡಿಮೆ ಆದಾಗ ಆ ಜಾಗದಕ್ಕಿಂತ ಹೊರಗಡೆ ಜಾಗದಲ್ಲೂ ಬರುವ ಚಾನ್ಸಸ್ ಇರುತ್ತೆ. ಮಾತ್ರ ಹೆಲ್ದಿ ಇಂಡಿವಿಜುವಲ್ಸ್ ಅಲ್ಲಿ ಯೂಶಲಿ ಒಂದೇ ಭಾಗಕ್ಕೆ ಬರುತ್ತದೆ, ಎಡ ಅಥವಾ ಬಲ, ಅದು ಒಂದು ಸೈಡ್ ಮಾತ್ರ ಇರುತ್ತದೆ. ಆ ಡರ್ಮಟೋಮ್ ಅಂತ ಏನಂತೀವಿ ಒಂದು ನರ ಸಪ್ಲೈ ಮಾಡುವ ಜಾಗ, ಆ ಜಾಗದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತದೆ. ಮರಣಾಂತಿಕ ಕಾಯಿಲೆ ಅಲ್ಲ ಮೇಡಮ್. ಅಲ್ಲ ಅಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ವಿಷಯ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಮೇಡಮ್ ನಮಸ್ಕಾರ, ನಾನು ಇಲ್ಲಿ ಮಧ್ಯಗಳ ತಾಲೂಕು ಕಂದಾನೂರದಿಂದ ಸಂಗಮೇಶ್ ಧರ್ಮನಾಥ. ಸಂಗಮೇಶ್ ಅವರು ಹೇಳ್ರಿ. ಮೇಡಮ್ ಇದು ಈ ಅಮ್ಮ ಮತ್ತು ಈ ಸರ್ಪ ಸುತ್ತು ಒಂದೇ ವೈರಸ್ ನಿಂದ ಬರ್ತದೆ ಅಂತ ಹೇಳಿದ್ರು ಮೇಡಮ್. ಮೇಡಮ್ ಅವರು ಹೌದು ಹೌದು ಮೇಡಮ್ ಅವರು ಈ ಅಮ್ಮ ಅಂತಂದ್ರೆ ಇದು ಮೈ ತುಂಬ ಹಿಂಗ ಹೊಟ್ಟಿಗೆ ಕಾಲಿಗೆ ತಲೆಯಲ್ಲಿ ಈ ತರ ಆಗಿದೆ ಮೇಡಮ್. ನಮ್ಮ ಹಳೆ ಇದು ಅಲ್ಲಿ ಹಾಸ್ಟೆಲ್ ಆಗಿರ್ತಾನೆ ಮೇಡಮ್ ತಂಗಿ ಮಗ. ಮತ್ತೆ ಇದು ಅದು ಅದೇ ತರ ಇದು ಇದು ಇರ್ತದೆ ಮೇಡಮ್ ಏನಂದ್ರೆ ಅದು ಇಲ್ಲ. ಈ ನಾನು ಹೇಳ್ದಂಗೆ ಈ ಅಮ್ಮ ಮತ್ತೆ ಈ ಸರ್ಪ ಸುತ್ತು ಎರಡು ಒಂದೇ ವೈರಸ್ ಇಂದ ಕಾರಣ ಒಂದೇ ವೈರಸ್ ಇಂದಾನೇ ಹರಡುತ್ತೆ. ಆದರೆ ಫಸ್ಟ್ ಟೈಮ್ ಬರೋವಾಗ ಈ ವೈರಸ್ ಏನಾಗುತ್ತೆ ಅಮ್ಮ ಇದಾಗುತ್ತೆ ಅವ್ರಿಗೆ, ಅಂದ್ರೆ ಮೈಯಲ್ಲೆಲ್ಲ ನೀರ್ಗುಳ್ಳೆ ತರ ಆಗುತ್ತೆ. ಅದ್ ಈ ಅಮ್ಮ ಹೋದ್ಮೇಲೆ ಅವ್ರ ವಯಸ್ಸೆಷ್ಟು? ವಯಸ್ಸೆಷ್ಟು? ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಇದು ಕಾಣ್ತೀವಿ, ಇದು ಅಮ್ಮ ಅಥವಾ ಚಿಕನ್ ಪಾಕ್ಸ್ ಅಂತ ಹೇಳ್ತೀವಿ ನಾವು. ಜ್ವರದ ಜೊತೆ ಈ ಮೈಯಲ್ಲೆಲ್ಲ ನೀರ್ಗುಳ್ಳೆ ಎಲ್ಲ ಮುಖದ ಭಾಗದಲ್ಲಿ ಇಡೀ ಮೈಯಲ್ಲೆಲ್ಲ ಬರುತ್ತೆ. ಅದು ಹೋದ್ಮೇಲೆ ಈ ಏನಾಗತ್ತಂದ್ರೆ ಈ ವೈರಸ್ ನಮ್ಮ ನರಭಾಗದಲ್ಲೇ ಹಾಗೆ ಉಳ್ಕೊಳ್ಳುತ್ತೆ. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ನಮ್ಮ ರೋಗ ನಿರೋಧಕ ಶಕ್ತಿ ಯಾವಾಗ್ಲಾದ್ರೂ ಕಡಿಮೆ ಆದಾಗ ಆ ಜಾಗದಲ್ಲಿ ನಮ್ಗೆ ಸರ್ಪ ಸುತ್ತು ಬರುತ್ತೆ. ಸರ್ಪ ಸುತ್ತು ಬಂದಾಗ ಇಡೀ ಮೈ ತುಂಬಾ ಬರಲ್ಲ, ಬರೀ ಒಂದು ಜಾಗದಲ್ಲಿ ಮಾತ್ರ, ಒಂದು ನರ ಸಪ್ಲೈ ಮಾಡುವ ಜಾಗದಲ್ಲಿ ಮಾತ್ರ ಆ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತದೆ. ಅಮ್ಮ ಅಥವಾ ಚಿಕನ್ ಪಾಕ್ಸೇ ಬೇರೆ, ಸರ್ಪ ಸುತ್ತು ಅಥವಾ ಹರ್ಪಿಸ್ ಜಾಸ್ಟ ಬೇರೆ. ಆದ್ರೆ ಎರಡನ್ನು ಎರಡಕ್ಕೂ ಕಾರಣವಾಗಿರುವ ವೈರಸ್ ಒಂದೇ. ಇಲ್ಲ, ಈ ಅಮ್ಮ ಚಿಕನ್ ಪಾಕ್ಸ್ ಇಂದ ಏನು ಭಯಪಡುವಂತದಿಲ್ಲ. ಸೂಕ್ತ ಚಿಕಿತ್ಸೆ ಆಯಾ ಕಾಲಕ್ಕೆ ತಗೊಂಡ್ರೆ ಆಯ್ತು ಅಂತಾರೆ ಡಾಕ್ಟರ್. ಆಸ್ಪತ್ರೆ ತೋರಿಸಿದ್ರೆ ಅಲ್ಲಿ ಇದನ್ ಮಾಡ್ಬೇಕು, ಪತ್ತೆ ಮಾಡ್ಬೇಕು ಮೇಡಮ್. ಅಂದ್ರೆ ಚಿಕನ್ ಮಟನ್ ಈ ತರ ಕೊಡಬಾರ್ದು ಅಲ್ಲ. ಸಹಜ ಅಲ್ಲ, ಒಂದು ರೋಗವನ್ನ ಕಡಿಮೆ ಮಾಡೋ ಸಂದರ್ಭದೊಳಗ ಆಹಾರ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ ಹೇಳಿ ತಜ್ಞ ವೈದ್ಯರು ಹೇಳ್ತಾರಲ್ಲ ಸಂಗಮೇಶ್. ಧನ್ಯವಾದ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ನಾನು ಗುಲ್ಬರ್ಗಾ ಜಿಲ್ಲೆ ಶಹಾಬಾದ್ ತಾಲೂಕು ತನಸನಹಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಅಂತ ಮಾತಾಡೋದು ಮೇಡಮ್. ಪ್ರಶ್ನೆ ಕೇಳ್ರಿ ಲಾಲ್ ಮೊಹಮ್ಮದ್. ಮೇಡಮ್ ಅವರೇ, ಇದು ಸರ್ಪ ಹಣ್ಣು ಆದವರಿಗೆ ಇದು ಆಪರೇಷನ್ ಅದು ಯಾವ್ದು ಮಾಡಿ ಕಡಿಮೆ ಮಾಡ್ಲಿಕ್ಕೆ ಆಗಂಗಿಲ್ಲ ಮೇಡಮ್. ಲಾಲ್ ಮೊಹಮ್ಮದ್ ಅವರೇ, ಬಹುಶಃ ಅದು ಇಷ್ಟೊತ್ತು ಡಾಕ್ಟರ್ ಹೇಳಿದ ಪ್ರಕಾರ ಅದಕ್ಕೆ ಆಪರೇಷನ್ ಅಂತ ಅನ್ನುವಂಥದ್ದೆಲ್ಲ ಏನು ಬೇಕೇ ಆಗಂಗಿಲ್ಲ ಅಂತ. ಇಲ್ಲ ಇಲ್ಲ, ಆಪರೇಷನ್ ಏನು ಅವಶ್ಯಕತೆ ಏನು ಇರಲ್ಲ ಅದಕ್ಕೆ. ಅದೊಂದು ವೈರಸ್ಸಿನ ಸೋಂಕಿಂದ ಬಂದಿರುತ್ತಲ್ಲ. ಕಂಪಲ್ಸರಿ ಆಗಿ ಎಲ್ಲರಿಗೂ ಆಗಲ್ಲ. ಆ ಅಮ್ಮ ಬಂದವರಿಗೆ ಆ ವೈರಸ್ ಏನಿರುತ್ತೆ, ನಮ್ಮ ದೇಹದ ಭಾಗದಿಂದ ಹೊರಗೆ ಹೋಗಲ್ಲ, ಅದು ನರಗಳಲ್ಲೇ ಹಾಗೆ ಇರುತ್ತೆ. ಕೆಲವರಿಗೆ ಬರುತ್ತೆ, ಎಲ್ಲರಿಗೂ ಅಮ್ಮ ಬಂದವರಿಗೆ ಎಲ್ಲರೂ ಸರ್ಪ ಸುತ್ತು ಬರುತ್ತೆ ಅಂತ ಅಲ್ಲ, ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಬರುವ ಸಾಧ್ಯತೆಗಳು ಇರ್ತಾವ ಅಂತ ಹೇಳಿದ್ರು ಡಾಕ್ಟರ್. ಯಾಕಂದ್ರೆ ಈ ಫಾರ್ ಎಕ್ಸಾಂಪಲ್ ನನಗೆ ಅಮ್ಮ ಬಂದಿದೆ ಅಂತ ತಿಳ್ಕೊಳ್ಳಿ ಮೇಡಮ್, ಒಂದ್ ವರ್ಷ ಮಗು ಇದ್ದಾಗ ಅಮ್ಮ ಬಂದು ನನ್ನ ಸಂಪೂರ್ಣ ಕಣ್ಣೆಲ್ಲ ಹೋಗ್ಬಿಟ್ಟಿದೆ. ಎರಡು ವರ್ಷ ಇಲ್ಲ. ಮತ್ತೆ ಲಾಲ್ ಮೊಹಮ್ಮದ್, ಹಂಗೆಲ್ಲ ನೀವು ಗಾಬರಿ ಆಗುವಂತದ್ದೇನಿಲ್ಲ. ಸಾಧ್ಯ ಇದ್ದಷ್ಟು ರೋಗ ನಿರೋಧಕ ಶಕ್ತಿಯನ್ನ ನಿಮ್ ಕಡೆ ಇಟ್ಕೊಂಡಿದ್ರೆ ಸಾಕ್ತು ಯಾವಾಗಿದ್ರು. ಅದಕ್ಕೆ ಅದಕ್ಕೆ ಕೇಳಿದ್ವಿ ಮೇಡಮ್, ಯಾಕಂದ್ರೆ ನಾವು ಬ್ಲೈಂಡ್. ಅದಕ್ಕೆ ಇದು ಎಲ್ಲರೂ ನನಗೆ ಆ ತರ ಆಗಿ ಕಣ್ಣು ಹೋಗಿದ್ದು. ಎಲ್ಲರಿಗೂ ಬರ್ಬೇಕಂತ ಏನು ಇರಲ್ಲ, ಅದು ನಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಚೆನ್ನಾಗಿ ರೋಗ ನಿರೋಧಕ ಶಕ್ತಿ ಇತ್ತಂದ್ರೆ ಅದು ಎಲ್ಲರಿಗೂ ಬರಲ್ಲ. ಅದು ತುಂಬಾ ಧನ್ಯವಾದ. ಧನ್ಯವಾದ. ಧನ್ಯವಾದ. ಕೊನೆಯ ಕರೆ ಇದು. ಹಲೋ, ರೇಡಿಯೋ ದೂರ ಇಟ್ಟು ಮಾತಾಡ್ಬೇಕು ನೋಡ್ರಿ. ಲಘುವಿನ ಪ್ರಶ್ನೆ ಕೇಳ್ರಿ, ಯಾರು ಮಾತಾಡೋದು? ಸರ್ಪಣ್ಣ ಆದ್ರೆ ಹಳ್ಳಿ ಒಳಗೆ ಸ್ವಾಮಿಗಳಂತೆ ಹೋಗಿ ಬರಿಸ್ಕೊಂಡ್ ಬರ್ತಾರೆ. ಈಗ ಹೇಳಿದ್ರು ಅದಕ್ಕೆ ಉತ್ತರ. ನೀವ್ ಯಾರು ಮಾತಾಡೋದು ಹೇಳ್ರಿ? ನಾವು ಆನಂದ್ ಅಂತ ಹೇಳಿ ಮಾತಾಡೋದ್ರಿ. ಯಾವ ಊರು? ನಾವು ಬಡ್ಲಿಂದ ಸವದತ್ತಿ ತಾಲೂಕು. ಈಗ ಹೇಳಿದ್ರು, ಈಗ ಸರ್ಪ ಸುತ್ತು ಅನ್ನೋದು ವೈರಸ್ಸಿನ ಸೋಂಕಾಗಿರೋದ್ರಿಂದ ಅದಕ್ಕೆ ಯಾವ ರೀತಿಯ ನೀವು ಈ ಕ್ಯಾವೆ ಮಣ್ಣು ಅಥವಾ ಯಾವುದೇ ಪದಾರ್ಥಗಳನ್ನು ಅದರ ಮೇಲೆ ಹಚ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಅದು ಗೊತ್ತಾದ ತಕ್ಷಣ ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರದ ಚರ್ಮ ರೋಗ ತಜ್ಞರನ್ನು ಕಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಲಭ್ಯವಿದೆ, ಆದಷ್ಟು ಬೇಗ ಅದನ್ನು ತಗೊಂಡ್ರೆ ಅದು ಮುಂದೆ ಆಗುವ ಅದರ ಕಾಂಪ್ಲಿಕೇಶನ್ಸ್ ಅಥವಾ ಅದರ ನೋವು ಆ ರೋಗದ ನೋವಿನ ತೀವ್ರತೆ ಎಲ್ಲದನ್ನು ಕಡಿಮೆ ಮಾಡ್ಕೋಬಹುದು. ಧನ್ಯವಾದ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾವು ಅತ್ನಿ ತಾಲೂಕಿನ ಭಾರತಿ ಮಾತ. ಭಾರತಿ, ಪ್ರಶ್ನೆ ಕೇಳ್ರಿ. ನಮ್ಮ ಅಮ್ಮಗ ಆಗಿತ್ರಿ, ಎರಡ್ ಮೂರ್ ತಿಂಗಳಾತ್ರಿ. ಅದ್ ಮ್ಯಾಲ್ ಗುಳ್ಳೆದು ಏನು ಇದಿಲ್ರಿ, ಬರೇ ಬರ್ಕಿ ಮತ್ ಬೆನ್ನ ಉರಿತಂತ ಇದ್ರಿ. ಒಂದೇ ಸೈಡ್ ಆಗತ್ತಮ್ಮ, ಎರಡು ಸೈಡ್ ಆಗತ್ತ? ಒಂದೇ ಸೈಡ್ ರೀ. ಒಟ್ ಉರಿತಿ ಉರಿದು ಮತ್ ಸುಟ್ಟದ ಆಗ್ತದ ಅಂತಿದ್ರಿ. ಇಲ್ಲೇ ಗೌಟಿ ಔಷಧ ಮಾಡಿದಿವ್ರಿ, ಅದು ಇನ್ನೂ ಕಮ್ಮ ಆಗ್ವತ್ರಿ. ಎಲ್ಲಾ ಆತರ ಬೆನ್ನಿನ ಭಾಗದಲ್ಲಿ ಬರೋ ನೋವುಗಳು ಅದು ಸರ್ಪ ಸುತ್ತಿಂದನೇ ಬರುತ್ತಂತ ಹೇಳಕ್ ಆಗಲ್ಲಮ್ಮ. ಅದಕ್ಕೆ ನೀವು ಒಂದ್ಸಲ ನಮ್ಮ ಚರ್ಮರೋಗ ತಜ್ಞರನ್ನು ಭೇಟಿಯಾಗಿ, ಇಲ್ಲಾಂದ್ರೆ ನಮ್ಮ ಎಸ್ ಡಿ ಎಂನ ಚರ್ಮರೋಗ ವಿಭಾಗಕ್ಕೆ ಬಂದು ಒಂದ್ಸಲ ತಪಾಸಣೆ ಮಾಡಿಸ್ಕೊಳ್ಳಿ. ಅದು ಅದೇನಾ ಇಲ್ವಾ ಅಂತ ನಾವು ಹೇಳ್ಬಿಟ್ಟು ನಿಮ್ಗೆ ಸೂಕ್ತವಾದ ಸಲಹೆ ಕೊಡ್ತೀವಿ. ಅದಕ್ಕೆ ಅದಕ್ಕೆ ಹೇಳಿದೆ, ಅದಕ್ಕೆ ನೋಡ್ಬಿಟ್ಟು ನೋಡ್ಬಿಟ್ಟೆ ಹೇಳ್ಬೋದು ನಾವು. ನಮಸ್ಕಾರ. ಸುಮಾರು 10 ಕರೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಯಿತು ಡಾಕ್ಟರ್ ಸೌಮ್ಯಶ್ರೀ ಅವರೇ. ಸರ್ಪ ಸುತ್ತು ನೀವು ಹೇಳ್ದಂಗೆ ಜನರೊಳಗೆ ಸಾಕಷ್ಟು ಅದು ಇದು ಅನ್ನೋ ನಂಬಿಕೆಗಳೇ ಜಾಸ್ತಿ ಅವ. ಅದರ ತಕ್ಷಣನೇ ನೀವು ಹೇಳ್ದಂಗೆ ಸರ್ಪ ಸುತ್ತು ಅಂತ ತಿಳಿದ ತಕ್ಷಣ 72 ಗಂಟೆಗಳ ಒಳಗೆ ಹೋಗಿ ತಜ್ಞ ವೈದ್ಯರನ್ನು ಭೇಟಿ ಮಾಡಿದ್ರೆ, ಸೂಕ್ತ ಚಿಕಿತ್ಸೆಯನ್ನು ತಗೊಂಡ್ರೆ ಇದು ಒಂದು ರೋಗ ಅಂತ ಅಲ್ಲ, ಇದೊಂದು ಸೋಂಕು, ಹಾಗಾಗಿ ಕಡಿಮೆ ಮಾಡ್ಕೋಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ಲ ಡಾಕ್ಟರ್? ಸರ್ಪ ಸುತ್ತು ಈ ಬಗ್ಗೆ ಇಷ್ಟೊತ್ತು ಶ್ರೋತೃ ಬಾಂಧವರೇ, ಸೌಮ್ಯಶ್ರೀ ಕೃಷ್ಣ ಅವರು ನಿಮಗೆ ಉತ್ತರ ನೀಡಿದರು. ಇವರು ಮಂಗಳವಾರ, ಗುರುವಾರ ಮತ್ತು ಶನಿವಾರ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಗಮನಿಸ್ರಿ, 0836247884. ಮತ್ತೊಮ್ಮೆ ಹೇಳ್ತೀನಿ, 0836247884. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836247777. 0836247777. ಇನ್ನು ಈ ವಾರದ ಪ್ರಶ್ನೆ, ಸರ್ಪ ಸುತ್ತು ಎಂದು ತಿಳಿದ ತಕ್ಷಣ ಎಷ್ಟು ಗಂಟೆಗಳ ಒಳಗೆ ಚಿಕಿತ್ಸೆ ಶುರು ಮಾಡಬೇಕು ಮತ್ತು ಅದರ ಲಾಭಗಳೇನು? ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ, ಸರ್ಪ ಸುತ್ತು ಎಂದು ತಿಳಿದ ತಕ್ಷಣ ಎಷ್ಟು ಗಂಟೆಗಳ ಒಳಗೆ ಚಿಕಿತ್ಸೆ ಶುರು ಮಾಡಬೇಕು ಮತ್ತು ಅದರ ಲಾಭಗಳೇನು? ಉತ್ತರವನ್ನು ಪೋಸ್ಟ್ ಕಾರ್ಡಿನೊಳಗೆ ಬರೆದು ಕಳಿಸ್ಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು ಜುಲೈ 19 ಕೇಳಿದ ಪ್ರಶ್ನೆ, ಸ್ವಯಂ ಸ್ತನ ಪರೀಕ್ಷೆ ಯಾವಾಗ ಮಾಡಿಕೊಳ್ಳಬೇಕು? ಇದಕ್ಕೆ ಸರಿಯಾದ ಉತ್ತರ, ಸ್ತನದ ಸುತ್ತಲೂ ಯಾವುದೇ ರೀತಿಯ ನೋವು ಕಂಡುಬಂದಾಗ ಮುಟ್ಟಾದ 8 ದಿನಗಳ ನಂತರ ಸ್ವಯಂ ಸ್ತನ ಪರೀಕ್ಷೆ.